ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸ್ಪರ್ಶ ಜ್ಞಾನವಿಲ್ಲದ ಮಚ್ಚೆಗಳು ಕುಷ್ಠರೋಗದ ಆರಂಭಿಕ ಲಕ್ಷಣ. MDT ಔಷಧಿಯಿಂದ ಕುಷ್ಠರೋಗವನ್ನು 6-12 ತಿಂಗಳಿನಲ್ಲಿ ಸಂಪೂರ್ಣವಾಗಿ ಗುಣಪಡಿಸಬಹುದು. MDT ಔಷಧಿ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತದೆ. ಕುಷ್ಠರೋಗದ ಬಗ್ಗೆ ಹೆದರಿಕೆ ಬೇಡ, ಎಚ್ಚರಿಕೆ ಮಾತ್ರ ಬೇಕು. ಬನ್ನಿ, ಕುಷ್ಠರೋಗ ಮುಕ್ತ ಭಾರತ ನಿರ್ಮಿಸೋಣ. ಇದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೊಸೈಟಿ ಕುಷ್ಠರೋಗ ವಿಭಾಗ, ಇದರ ಪ್ರಕಟಣೆ. ದೂರವಾಣಿ ಸಂಖ್ಯೆ 2423818, SDD ಸಂಖ್ಯೆ 0824. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949 ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧಿ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ ಅಥವಾ ಹತ್ತಿರದ ಸರಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಸಮಗ್ರ ಕೃಷಿ ಅನುಭವದ ಕುರಿತು ಬೆಳ್ತಂಗಡಿ ತಾಲೂಕಿನ ಅಶೋಕ್ ಕುಮಾರ್ ಜಿ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಅಶೋಕ್ ಕುಮಾರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಸಮಗ್ರ ಕೃಷಿಯ ಒಂದು ತತ್ವ ಏನು, ಅದರ ಒಂದು ಉದ್ದೇಶ ಏನು? ಸರ್, ಸಮಗ್ರ ಕೃಷಿ ಮಾಡೋದ್ರಿಂದ ನಾವು ಎಲ್ಲವನ್ನ ಒಂದು ರೀತಿಯಲ್ಲಿ ಅನುಭವಿಸಿಕೊಂಡು ಅದರ ಲಾಭ ನಷ್ಟವನ್ನು ನಮಗೆ ಹುಡುಕಲಿಕ್ಕೆ ಬಹಳ ಸುಲಭ ಆಗ್ತದೆ. ಒಂದೇ ರೀತಿಯಲ್ಲಿ ನಮಗೆ ಒಂದೇ ರೀತಿ ಕೃಷಿ ಮಾಡಿದ್ರೆ ಅದರ ಲಾಭ ನಷ್ಟ ಹುಡುಕಬೇಕು. ಎಲ್ಲಾ ಸಮಗ್ರ ಎಲ್ಲಾ ಕೃಷಿಗಳನ್ನು ಮಾಡಿದ್ರೆ ಯಾವ್ದು ಒಂದರಿಂದ ಯಾವುದಕ್ಕೆ ಲಾಭ ನಷ್ಟವನ್ನ ನಮಗೆ ಹೇಗೆ ರೀತಿಯಲ್ಲಿ ಪಡ್ಕೊಳ್ಬಹುದು ಅಂತೇಳೋದ್ರ ಬಗ್ಗೆ ಸಮಗ್ರ ಕೃಷಿ ಮಾಡಿದ್ರೆ ಮಾತ್ರ ಗೊತ್ತಾಗುವಂತದ್ದು. ಈಗ ಕೃಷಿಯ ಜೊತೆ ಜೊತೆಗೆ ಹೈನುಗಾರಿಕೆ ಆಗ್ಬೋದು, ಕೋಳಿ ಸಾಕಣೆ ಆಗ್ಬೋದು, ಅಥವಾ ಮೀನನ್ನ ಬೆಳೆಸುವಂತಹದ್ದು ಇರ್ಬೋದು, ಇಂಥದನ್ನೆಲ್ಲ ಪೂರಕವಾಗಿ ಸೇರಿಸಿಕೊಳ್ಬೇಕು ಅನ್ನುವಂಥದ್ದು. ಇದರಲ್ಲಿ ಒಂದರ ತ್ಯಾಜ್ಯ ಇನ್ನೊಂದಕ್ಕೆ ಗೊಬ್ಬರವಾಗ್ತದೆ ಅನ್ನುವಂಥದ್ದು, ಈ ತತ್ವವನ್ನು ಹೇಗೆ ಅಳವಡಿಸಿಕೊಳ್ಬಹುದು? ಖಂಡಿತ ಸರ್. ಅಂದ್ರೆ ಪ್ರತಿಯೊಂದ್ರದ್ದು ಯಾವುದೇ ನಾವು ಬೇರೆ ಬೇರೆ ರೀತಿಯ ಕೃಷಿಗಳನ್ನು ಮಾಡಿದರೆ ಅದು ಹೈನುಗಾರಿಕೆ ಇರಬಹುದು ಅಥವಾ ಬಾಕಿ ತೋಟಗಾರಿಕೆ ಕೃಷಿಗಳಿರ್ಬೋದು, ಎಲ್ಲವನ್ನು ಒಂದಕ್ಕೊಂದು ಟ್ಯಾಲಿಯಾಗಿ ಬರುವಂತದ್ದೇ ಅದರ ವೇಸ್ಟೇಜ್ಗಳು ಉಪಯೋಗಕ್ಕೆ ಬಂದೇ ಬರ್ತದೆ. ನಿಮಗೆ ಯಾವ್ದು ಅದರಲ್ಲಿ ವೇಸ್ಟ್ ಅಂದ್ರೆ ನಾವು ಹೊರಗೆ ಹಾಕುವಂತ ಯಾವುದು ಸಿಗುದಿಲ್ಲ ನಿಮಗೆ. ಅದು ಸತ್ರು ಅಷ್ಟೇ ಗೊಬ್ಬರ ಮಾಡಿ ನಮಗೆ ಅದನ್ನು ಬೇಕಾದ ಯಾವುದು ಅಕಸ್ಮಾತ್ ದನದ ಗೊಬ್ಬರ ಆಗಿದ್ರೆ ಅದನ್ನು ನಮಗೆ ತೋಟಕ್ಕೆ ಹಾಕ್ಬಹುದು, ಅಥವಾ ಇದು ಕೋಳಿದ್ದಾದ್ರೆ ತೋಟಕ್ಕೆ ಹಾಕ್ಬಹುದು. ಪ್ರತಿಯೊಂದನ್ನು ಒಂದೊಂದು ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂಡು ಬರ್ಲಿಕ್ಕೆ ಸುಲಭ ಆಗಿದೆ. ಮೀನಿನಾದ್ರೆ ಮೀನಿನ ನೀರನ್ನೇ ನಮಗೆ ತೋಟಕ್ಕೆ ಉಪಯೋಗಿಸಬಹುದು, ಅದರಲ್ಲಿ ಎಲ್ಲ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ಆಡ್ ಆಗಿರುತ್ತದೆ, ಆ ನೀರು ಉಪಯೋಗಕ್ಕೆ ಬರುತ್ತೆ. ಪ್ರತಿಯೊಂದನ್ನು ನಾವು ಒಂದಕ್ಕೊಂದು ಟ್ಯಾಲಿ ಮಾಡಿಕೊಂಡು ಹೋಗ್ಬಹುದು. ಅದರಲ್ಲಿ ಯಾವುದೇ ರೀತಿಯ ನಿಮಗೆ ನಮಗೆ ಹೊರಗಡೆ ನಾವು ಒಂದು ರಾ ಮೆಟೀರಿಯಲ್ ಉಳಿದದನ್ನು ಹೊರಗೆ ಮಾರಾಟ ಮಾಡಬೇಕಾದಲ್ಲಿ ಎಲ್ಲ ಉಳಿದು ನಮಗೆ ಉಪಯೋಗಿಸುವಂತಹ ಸಾಧ್ಯತೆಗಳು ಬಹಳಷ್ಟು ಇದೆ. ಅದಕ್ಕೆ ಸಮಗ್ರ ಕೃಷಿ ಬಹಳಷ್ಟು ಒಳ್ಳೇದು ನಿಮಗೆ. ಈಗ ಎರೆಹುಳನ್ನು ಭೂಮಿಯ ಅಥವಾ ಮಣ್ಣಿನ ಒಂದು ಕರುಳು ಅಂತ ಹೇಳುವಂತಹದ್ದು ಇರ್ತದೆ. ಈ ನೈಸರ್ಗಿಕವಾಗಿ ಎರೆಹುಳುಗಳು ಇರುವುದರ ಜೊತೆಗೆ ಒಂದಷ್ಟು ಎರೆ ಗೊಬ್ಬರವನ್ನ ಕೃತಕವಾಗಿ ತಯಾರು ಮಾಡಿಕೊಂಡು ಬಳಕೆ ಮಾಡುವಂತಹ ಒಂದು ಉದ್ದೇಶ ಏನು? ಸರ್, ಎರೆಹುಳುಗಳು ಇವಾಗ ನಮಗೆ ಭೂಮಿಯಲ್ಲಿ ಸಿಗುವುದೇ ಇಲ್ಲ. ಈಗ ನಾನು ಸುಮಾರು 98 ಸೇವೆಯಿಂದ ಸಾವಯವ ಗೊಬ್ಬರಗಳನ್ನಂದ್ರೆ ಇದೆ, ಕೋಳಿ ನನ್ನಲ್ಲಿ ಕೋಳಿ ಫಾರ್ಮ್ ಇದೆ, ಕೋಳಿ ಗೊಬ್ಬರ ಹಾಕ್ತೇನೆ. ಅದು ಕೂಡ ನಾನು ತೆಂಗಿನ ನಾರಿನ ಹುಡಿಯನ್ನ ತಂದು ಕೋಳಿ ಗೊಬ್ಬರ ಮಾಡಿ ಹಾಕುವಂಥದ್ದು. ಅದೇ ರೀತಿಯಲ್ಲಿ ನಿಮಗೆ ದನದ ಗೊಬ್ಬರವನ್ನ ಹಾಗೆ ಸೆಗಣಿಯನ್ನ ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರ ತಯಾರಿಸಿ ಹಾಕ್ತಾ ಇದ್ದೇನೆ. ಈಗಿರುವಾಗ ನನ್ನ ತೋಟದಲ್ಲಿ ಅಲ್ಲಲ್ಲಿ ಎರೆಹುಳು ಕಾಣುತ್ತದೆ ಅಲ್ಲದೆ, ಈಗ ಎರೆಹುಳು ಭೂಮಿಯಲ್ಲಿ ಇರುವುದೇ ಇಲ್ಲ. ರೈತನ ಮಿತ್ರ ಅಂತ ಹೇಳುವಂತ ಎರೆಹುಳುವನ್ನ ನಮಗೆ ಒಂದು ಸಣ್ಣ ತೊಟ್ಟಿ ಮಾಡಿಕೊಂಡು ಯಾವತ್ತು ಅಂದ್ರೆ ತುಂಬಾ ಕೆಲಸಗಳೇನು ಬೀಳುದಿಲ್ಲ ಅದಕ್ಕೆ. ಸಾಧಾರಣ ಮಟ್ಟಿ ಒಂದು ತೊಟ್ಟಿ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ನೀರು ಹಾಯಿಸಿಕೊಂಡು ನಾವು ಎರೆಹುಳುವನ್ನ ಸಾಕಿ ಮಾಡಿದ್ರೆ ಆ ಎರೆಹುಳು ಗೊಬ್ಬರ ಇನ್ನು ಎಲ್ಲದಕ್ಕಿಂತೂ ಉಪಯುಕ್ತವಾದ ಗೊಬ್ಬರ ಆಗಿ ನಮಗೆ ಕೆಲಸ ಮಾಡ್ಲಿಕ್ಕಾಯ್ತು. ಮತ್ತೆ ಇನ್ನೇನು ಅಂತ ಹೇಳಿದ್ರೆ ಇವಾಗ ಈ ಎರೆಹುಳು ಗೊಬ್ಬರವನ್ನು ಇವತ್ತು ಎಷ್ಟೋ ಜನ ಇವತ್ತು ಎಕರೆಗಟ್ಟಲೆ ಜಾಗ ಇಲ್ಲದವರು ಯಾರು ಇದ್ದವರು ಇದು ಕೊಂಡೋಗಿಲ್ಲ, ಈ 10 ಸೆಂಟ್ 20 ಸೆಂಟ್ ಜಾಗ ಇದ್ದವನಿಗೆ ಕೃಷಿ ಅಂದ್ರೆ ಏನಾದ್ರು ಮನೆಯಲ್ಲಿ ಒಂದು ಕೆಲವು ತರಕಾರಿ ಮಾಡುವವನಿಗೆ ಇಂಥ ಎರೆಹುಳು ಗೊಬ್ಬರದ ಅವಶ್ಯಕತೆ ಬಹಳಷ್ಟು ಇರುತ್ತೆ ಸರ್. ಹಾಗೆ ಇದನ್ನು ಮಾರಾಟಕ್ಕೂ ನಮಗೆ ಉಪಯೋಗಿಸಬಹುದು. ಹಾಗೆ ಎರೆಹುಳು ಗೊಬ್ಬರ ನಮಗೆ ಎರಡು ರೀತಿಯಲ್ಲಿ ಲಾಭ ಆಗ್ತದೆ. ನಾವು ತಯಾರು ಮಾಡಿದ ಎರೆಹುಳು ಗೊಬ್ಬರವನ್ನು ಮಾರಾಟ ಮಾಡಬಹುದು, ಅದು ನಮಗೆ ನಾವು ಉಪಯೋಗಿಸಿಕೊಂಡ್ರೆ ನಮ್ಮ ಭೂಮಿಯಲ್ಲಿ ಎರೆಹುಳು ಆಗುವಂತ ಸಾಧ್ಯತೆಗಳು ಜಾಸ್ತಿ ಸರ್. ಅದು ಈಗ ಎರೆ ತೊಟ್ಟಿಯನ್ನ ಮಾಡಿಕೊಂಡು ಎರೆ ಗೊಬ್ಬರವನ್ನ ತಯಾರು ಮಾಡುದಿದ್ರೆ ಯಾವ ರೀತಿ ನೀವು ಮಾಡ್ತಾ ಇದ್ರಿ ಸರ್? ಎರೆ ತೊಟ್ಟಿ ಅಂದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಅಂದ್ರೆ ಹೆಚ್ಚಂದ್ರೆ ನಿಮಗೆ 5 ಫೀಟ್ ಅಗಲ ಇಳಿಬಹುದು, ಉದ್ದಕ್ಕೆ ನಿಮಗೆ ಅದು ಎಷ್ಟು ಬೇಕಷ್ಟು ಸಾಧಾರಣ ಒಂದು 12 ಫೀಟ್ ತನಕ ಇಳಿಬಹುದು. ನಿಮಗೆ ಎತ್ತರ ಮಿನಿಮಮ್ ಗೆ 4 ಫೀಟ್ ಬೇಕಾಗ್ತದೆ. ಇದರೊಳಗಡೆ ನಾವು ನನ್ನಲ್ಲಿ ಇರುವಂತ ಖಾಲಿ ಸೆಗಣಿಯಿಂದ ಮಾಡುವಂತ ಎರೆಹುಳು ಗೊಬ್ಬರ ಮಾತ್ರ ಇರುವಂತದ್ದು. ಇದಕ್ಕೆ ಏನಂತ ಹೇಳಿದ್ರೆ ನಾವು ಸೆಗಣಿಯನ್ನ ಪ್ರತಿ ಸಲಕೊಂಡೋಗಿ ಹಾಕ್ತಾ ಇರ್ಬೇಕಾಗ್ತದೆ. ಯಾವಾಗ ನಾವು ಕೊನೆ ದಿನ ಇರುತ್ತದೆ ಆ ದಿನದ 1 ತಿಂಗಳು ಬಿಟ್ಟ ನಂತರ ಅದಕ್ಕೆ ನಾವು ಎರೆಹುಳು ಹಾಕ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ತನಕದೆಲ್ಲ ಇದರಲ್ಲಿ ಹುಡಿಯಾಗ್ಬೇಕು, ಅದಕ್ಕೆ ಅದರಲ್ಲಿ ಕೆಲವು ಆಸಿಡಿಕ್ ಪವರ್ಸ್ ಗಳಿರ್ತದೆ ಸೆಗಣಿಯಲ್ಲಿ. ಅಂದ್ರೆ ಅದು ದನದ ಆಹಾರ ಕೊಡೋದ್ರಲ್ಲಿ ಇರ್ಬಹುದು, ಅಂತದಲ್ಲಿ ಕೆಲವೆಲ್ಲ ಅದಕ್ಕೆ ಅವರು ಕೆಲವೊಂದು ಇದನ್ನು ಆಡ್ ಮಾಡಿದ್ರೆ ಅದು ಆಸಿಡಿಕ್ಸ್ 1 ತಿಂಗಳ ನಂತರ ಎರೆಹುಳುವನ್ನು ಬಿಡಬೇಕಾಗ್ತದೆ. ಎರೆಹುಳು ಬಿಟ್ಟರೆ ಕಡಿಮೆ ಪಕ್ಷ ನಿಮಗೊಂದು 5 x 12 ಒಂದು ತೊಟ್ಟಿ ಇದೆ ಅಂದ್ರೆ ಅದರಲ್ಲಿ ನಿಮಗೆ ಎರೆಹುಳು ಬಿಟ್ಟು ಸುಮಾರು 3 ತಿಂಗಳು ಹಾಕುವಾಗ ನಮಗೆ ಅದು ಮೇಲಿಂದ ತೆಗಿಲಿಕ್ಕೆ ಸಿಗ್ತದೆ. ಅದು ಎರೆಹುಳು ಎರೆಗೊಬ್ಬರ ತೆಗಿಲಿಕ್ಕೆ ಸಿಗ್ತಾ ಬರ್ತದೆ. ಅದನ್ನ ನಾವು ಉಪಯೋಗಿಸ್ಕೊಳ್ಬಹುದು. ಅದಕ್ಕೆ ಬಹಳಷ್ಟು ದೊಡ್ಡ ಕೆಲಸಗಳೇನು ಇರುವುದಿಲ್ಲ. ಅಂದ್ರೆ 2 ದಿವಸ 3 ದಿವಸ ಸ್ವಲ್ಪ ನೀರಿನ ಸಿಂಪಡಣೆ ಮಾಡುವುದನ್ನು ಬಿಟ್ಟರೆ ಮೊದಲಾಗಿ ಅದಕ್ಕೆ ಎಲ್ಲ ಸೆಗಣಿ ತುಂಬಿಸಿ ಇಡುವಂಥದ್ದು ಹೇಗೆ ನಾವು ಎಲ್ಲರೂ ಕೊಂಡೋಗಿ ಹಾಕ್ಲೇಬೇಕಂದ್ರೆ ತೊಟ್ಟಿಯೊಳಗೆ ಹಾಕಿದ್ರೆ ಆಯ್ತು ನಮಗೆ. ಅದೊಂದು ಅದರಲ್ಲಿ ಬಹಳಷ್ಟು ನಮಗೆ ಅದು ಹೆವಿ ವರ್ಕ್ ಅಂತ ಹೇಳುವಂಥದ್ದಲ್ಲ, ಬಾರಿ ಈಸಿಯಲ್ಲಿ ಮಾಡತಕ್ಕಂಥ ಸುಲಭದಲ್ಲಿ ಮಾಡ್ತಕ್ಕ ದನ ಸಾಕುವವರಿದ್ರೆ ಅಂಥವರಿಗೆ ಸುಲಭದಲ್ಲಿ ಮಾಡಬಹುದಂತ ಎರೆಹುಳು ಒಂದು ತೊಟ್ಟಿ ಮಾಡಿ ಎರೆಹುಳು ಗೊಬ್ಬರ ತಯಾರು ಮಾಡಬಹುದು, ಅವನಿಗೂ ಉಪಯೋಗಿಸಬಹುದು, ಮಾರಾಟವೂ ಮಾಡಬಹುದು. ಈಗ ನನ್ನ ಕ್ಯಾರಫೋರ್ ಅಂದ್ರೆ 3-4 ಜನ ಈಗ ಮಾಡಿದ್ದಾರೆ, ಅವರಿಗೆ ಅದ್ರ ಬಗ್ಗೆ ಅನುಭವ ಆಗಿದೆ, ಅವರಿಗೆ ಮಾಡ್ತಾ ಇದ್ದಾರೆ, ಮಾರಾಟ ಮಾಡ್ತಾ ಇದ್ದಾರೆ. ಈಗ ಸೆಗಣಿ ಆಗ್ಬಹುದು ಅಥವಾ ಈಗ ಹಸಿ ಸೆಗಣಿ ಆಗ್ಬಹುದು, ಇದು ಸೆಗಣಿಯನ್ನ ನೇರವಾಗಿ ಹಾಕುವುದಕ್ಕೂ ಎರೆಗೊಬ್ಬರ ಮಾಡಿ ಹಾಕುವುದಕ್ಕೆ ಏನಾದ್ರು ವ್ಯತ್ಯಾಸ ಉಂಟಾ? ಬಹಳಷ್ಟು ವ್ಯತ್ಯಾಸ ಇದೆ ಸರ್. ನಿಮಗೆ ಅಂದ್ರೆ ನಿಜವಾಗಿ ನಿಮಗೆ ಎರೆಹುಳು ಗೊಬ್ಬರ ಅಂದ್ರೆ ನಿಮಗೆ ಅದಕ್ಕೆ ಬಹಳಷ್ಟು ಹಿಂದೆ ಆಗಿತ್ತು ಅಂತ ಹೇಳಿದ್ರೆ ಲೆವೆಲ್ ಅಲ್ಲಿ ಮಣ್ಣು ಹಾಕುವಂಥದ್ದು, ಸ್ವಲ್ಪ ಅದಕ್ಕೆ ತರಗಲೆ ಹಾಕುವಂಥದ್ದು, ಇನ್ನು ಸ್ವಲ್ಪ ಸೆಗಣಿ ಹಾಕುವಂಥದ್ದು, ಇಂಥದ್ದೆಲ್ಲ ಮಾಡಿ ಮಾಡಿ ಒಂದು ರೀತಿ ಎರೆಹುಳು ಗೊಬ್ಬರ ತಯಾರು ಮಾಡುವಂತಹ ಸಿಸ್ಟಮ್ ಮೊದ್ಲಿತ್ತು. ಆದ್ರೆ ಅದಕ್ಕಿಂತ ಇದಕ್ಕಿಂತ ಬಹಳಷ್ಟು ಡಿಫರೆನ್ಸ್ ಏನಂತ ಹೇಳಿದ್ರೆ ಆ ಎರೆಹುಳು ಗೊಬ್ಬರದಲ್ಲಿ ನಮಗೆ ಸಿಗುವಂಥದ್ದು 60% ಅಂದ್ರೆ ಯಾವುದೇ ಒಂದು ಫಲವಸ್ತುಗಳು ಇದರಲ್ಲಿ 80% ಸಿಗುತ್ತೆ, 20% ಜಾಸ್ತಿ ಇದೆ. ಅದಕ್ಕೆ ಖಾಲಿ ಸೆಗಣಿ ಮಾತ್ರ ಇರುವಂಥದ್ದು. ಆದ್ರೆ ಅದರಲ್ಲಿ ಒಂದು ಬದಲಾವಣೆ ಇದೆ ಸರ್. ಅಂದ್ರೆ ಈ ಸೆಗಣಿಗೆ ಹಾಕುವಂತ ವರ್ಮಿ ಏನಿದೆಯಾ, ಆ ಎರೆಹುಳು ಏನಿದೆ, ಅದೊಂದು ಬೇರೆ ಎರೆಹುಳು. ಅಂದ್ರೆ ಅದು ಇದಕ್ಕೆ ಅದು ನಡೆಯುವುದಿಲ್ಲ. ಅಂದ್ರೆ ಇದು ನಿಧಾನವಾಗಿ ಅದರಲ್ಲಿ ಕೆಲಸ ಮಾಡೋದು ಬಹಳ ನಿಧಾನ ಮಾಡುತ್ತದೆ. ಯಾವುದ್ರಲ್ಲಿ ನಮ್ಮ ಮಾಮೂಲಿ ಆಗ ಹೇಳಿದಂತೆ ಮಿಕ್ಸ್ ಮಾಡಿ ಹಾಕಿದಂತ ಗೊಬ್ಬರಗಳಲ್ಲಿ ನಿಧಾನವಾಗಿ ಕೆಲಸ, ಇದರಲ್ಲಿ ಬಹಳಷ್ಟು ವೇಗವಾಗಿ ಕೆಲಸ ಮಾಡುತ್ತದೆ. ಅದಕ್ಕೆ ಅದು ನಡೆಯುವುದು ಹೀಗೆ ಸೆಗಣಿಗೆಂತೇಳಿ ತಯಾರು ಮಾಡಿರುವಂತದ್ದು. ನನ್ನೊಬ್ರು ಸ್ನೇಹಿತರ ಮಗ ಒಬ್ರು ಈಜಿಪ್ಟ್ ಅಲ್ಲಿ ಇದ್ರು, ಅವ್ರು ಒಂದ್ಸಲ ನನಗೆ ಕಳಿಸಿಕೊಟ್ಟಿರುವಂತದ್ದು, ನಾನು ಇಲ್ಲಿ ತಂದದನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಮಾಡ್ತಾ ಮಾಡ್ತಾ ಈಗ ಅದನ್ನೊಂದು ರೀತಿಯಲ್ಲಿ ಎರೆಹುಳು ಗೊಬ್ಬರ ಅಂತೇಳಿ ಮಾಡಿಕೊಂಡು ಸ್ವಲ್ಪ ಪ್ರಚಾರ ಮಾಡ್ತೇನೆ. ಭೂಮಿಕಾ ಅಂತ ಹೇಳುವಂತ ಹೆಸರಲ್ಲಿ ಕಾಂಪೋಸ್ಟ್ ಅಂತೇಳಿ ಮಾರಾಟ ಮಾಡ್ತಿದ್ದೇನೆ. ಈಗ ಈ ಎರೆಹುಳು ತೊಟ್ಟಿಯಲ್ಲಿ ಬರುವಂತಹ ಈ ಶತ್ರುಗಳ ಬಗ್ಗೆ ಹೇಳಿ, ಇರುವೆ ಆಗ್ಬಹುದು ಅಥವಾ ಒಂದು ಹಾವುಗಳ ಸಮಸ್ಯೆ ಆಗ್ಬಹುದು, ಇಲಿ ಹೆಗ್ಗಣಗಳಾಗ್ಬಹುದು, ಇವುಗಳ ನಿರ್ವಹಣೆ ಎಲ್ಲ ಹೇಗೆ ಸರ್? ಈಗ ಪ್ರತಿಯೊಂದಕ್ಕೆ ಶತ್ರುಗಳು ಇದ್ದೇ ಇರ್ತಾರೆ, ಯಾವುದಕ್ಕೂ ಶತ್ರುಗಳು ಇಲ್ಲ ಅಂತ ಹೇಳಿಲ್ಲ. ಮುಖ್ಯವಾಗಿ ಏನಂತ ಹೇಳಿದ್ರೆ 4 ಫೀಟ್ ಎತ್ತರ ಮಾಡಿಟ್ಟಿರ್ತೇವೆ ನಾವು. ಅದರ ಮೇಲ್ಗಡೆ ಇವಾಗ ಏನಾಗಿದ್ರೆ ಬಹಳಷ್ಟು ಚಂದದ ಕೆಲವು ಮುಚ್ಚುವಂತ ವ್ಯವಸ್ಥೆಗಳಿರ್ತದೆ. ಈ ಒಂದು ಅರ್ಧ ಇಂಚ್ ಮೆಸ್ಗಳು, ಇಂಥ ಪ್ಲಾಸ್ಟಿಕ್, ಅದಕ್ಕೆ ಪ್ಲಾಸ್ಟಿಕ್ ಮೆಸ್ಗಳು ಬರಲಿಕ್ಕೆ ಶುರುವಾಗಿದೆ. ಅಂತ ಮೆಸ್ಗಳನ್ನು ಮುಚ್ಚಲೇಬೇಕಾಗ್ತದೆ. ಅಂದ್ರೆ ಮುಖ್ಯವಾಗಿ ಇರುವೆಗಳು ಬರೋದು ಬಹಳಷ್ಟು ಕಮ್ಮಿ ಅದಕ್ಕೆ. ಅಂದ್ರೆ ಇರುವೆಗಳಿಗೆ ಅದಕ್ಕೆ ಆಹಾರದ ಜಾಸ್ತಿ ಸಿಗೋದ್ರಿಂದ, ಮತ್ತೆ ಇರುವೆಗಳ ಸಂಖ್ಯೆಯಲ್ಲಿ ಕಮ್ಮಿ ಇದ್ರೆ ಅದಕ್ಕೆ ಹೋಗಿ ಕೇಳುವುದಿಲ್ಲ. ಅಂತ ದೊಡ್ಡ ಸಮಸ್ಯೆ ಹೆಗ್ಗಣಗಳ ಒಂದು ಸಮಸ್ಯೆ ಬಿಟ್ಟರೆ, ಅದೊಂದು ಬೇರೆ ಏನು ಸಮಸ್ಯೆಗಳು. ಮತ್ತೆ ಇನ್ನೀಗ ಇನ್ನೊಂದು ಸಮಸ್ಯೆಗಳು ಬರುವಂತ, ಈಗ ನಮ್ಮ ಕಡೆ ಹೊಸ ಹೊಸದಾಗಿ ಕೆಲವು ದುಷ್ಟ ಇದು ಶುರುವಾಗಿ ನವಿಲು ಬರುವಂತದ್ದು, ಹಂದಿ ಬರುವಂತದ್ದು, ಇವುಗಳು ಸ್ವಲ್ಪ ಉಪದ್ರ ಮಾಡೋದ್ರಿಂದ ಅದಕ್ಕೆ ಮೇಲೆ ಕರೆಕ್ಟ್ ಮೆಸ್ ಮುಚ್ಚಿಬಿಟ್ರೆ ಅದು ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಮೊದಲಾಗಿ ನಾವು ಮಾಡುವಾಗ 100 ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರು, ನಾವು ಮೊದಲಾಗಿ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ರೆ ಅದರಲ್ಲಿ ಯಾವ ತೊಂದರೆಗಳು ನಮಗೆ ಬರೋದಿಲ್ಲ, ಒಳ್ಳೆ ಉತ್ಪತ್ತಿ ತೆಗೆಯುವಂತ ಒಂದು ದಾರಿ ಸರ್. ಇರುವೆಗಳಂತ ಸಮಸ್ಯೆ ಬರೋದಿಲ್ಲ, ಇಲ್ಲ ಇರುವೆಗಳು ಬಹಳಷ್ಟು ಕಮ್ಮಿ ಸಮಸ್ಯೆ ಬರೋದು. ಯಾಕಂದ್ರೆ ಇರುವೆಗಳಂದ್ರೆ ಅದಕ್ಕೆ ಹೋದ್ರೆ ಇರುವೆಗಳಿಗೆ ಸಿಗುವಂತ ಫುಡ್ ಅಲ್ಲಿ ಇರುವುದಿಲ್ಲ. ಇರುವೆಗಳೇನು ಮಾಡುತ್ತವೆ ಅಂತ ಹೇಳಿದ್ರೆ ಅವುಗಳಿಗೆ ಸಿಹಿಹಾರಗಳು ಬೇಕು, ಸ್ವಲ್ಪ ಕೊಳೆತ ಆಹಾರಗಳು ಬೇಕು, ಅದಕ್ಕೋಸ್ಕರ ಮಾತ್ರ ಹೋಗುವಂತದ್ದು. ಇದಕ್ಕೆ ಅಂತ ಇರುವೆಗಳು ಬಹಳ ಕಮ್ಮಿ ಹೋಗುವಂತದ್ದು, ಇರುವೆಗಳ ಸಮಸ್ಯೆಗಳು ತುಂಬಾ ಕಾಣುವುದಿಲ್ಲ ಅದರಲ್ಲಿ. ಈಗ ಸಗಣಿ ಅಥವಾ ಇಂಥದ್ದು ಈ ಸಾವಯವ ಪದಾರ್ಥವನ್ನು ಮತ್ತೆ ಮಗಚುವಂತ ಒಂದು ಕೆಲಸ ಮಾಡಬೇಕಾಗ್ತದೆ? ಇಲ್ಲ, ಅದರಲ್ಲಿ ಮಗುಚುವಂತ ಕೆಲಸ ಇಲ್ಲ. ನಾವು ಫಸ್ಟ್ ಟೈಮ್ ಅಲ್ಲಿ ಒಂದು ತಿಂಗಳು ಬಿಟ್ಟ ನಂತರ ಅದು ಎಷ್ಟು ದೊಡ್ಡದಿದೆ ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಅಂದ್ರೆ ಅದಕ್ಕೆ ಒಂದು ಲಿಮಿಟೇಷನ್ ಇದೆ ಟ್ಯಾಂಕಿಗೆ. ಅಂದ್ರೆ ಸಾಧಾರಣ ನಿಮಗೆ ಒಂದು 20 ಕೆಜಿ ವರ್ಮಿಯನ್ನು ಅದಕ್ಕೆ ಉಪಯೋಗಿಸಬೇಕಾಗ್ತದೆ ಒಂದು ದೊಡ್ಡ. ನಾನು ಹೇಳಿದಂತ 5x12 ಫೀಟ್ ನದಿಕ್ಕೆ ಒಂದು 20 ಕೆಜಿ ವರ್ಮಿ ಒಮ್ಮೆ ಹಾಕ್ಬೇಕು ನಾವು. ಅಷ್ಟು ಹಾಕಿ ಬಿಟ್ಟ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಅದು ಬೇಗನೆ ಅಂದ್ರೆ 2-3 ತಿಂಗಳು ತೆಗಿಲಿಕ್ಕೆ ಬರ್ತದೆ. ಏನದು ಮಗುಚುವಂಥದ್ದು ಏನು ಕೆಲಸಗಳಿಲ್ಲ ಅಂದ್ರೆ ಮೈನ್ ಅಂದ್ರೆ ಸ್ವಲ್ಪ ನೀರು ಸ್ಪ್ರೇ ಮಾಡುವಂತದ್ದು. ಅದಕ್ಕೆ ಅದು ದಿನಕ್ಕೆ ಒಂದು 2 ಸಲ ಅಥವಾ ರಾತ್ರಿ ಒಂದು ಸಲ ಚಂದ ಅದು ನಿಧಾನಕ್ಕೆ, ಅದೇ ತುಂಬಾ ಪರ್ಸೆಂಟೇಜ್ ಬೇಡ, ಒಂದು 10% ಪಾಸ್ ಇದ್ರೆ ಸಾಕು. ಅಷ್ಟು ನಾವು ಅದಕ್ಕೆ ಹಾಕ್ತಾ ಇರಬೇಕು. ಅದೊಂದು ಕೆಲಸ ಬಿಟ್ಟರೆ ಬೇರೆ ಏನ್ ಕೆಲಸಗಳು ಇರೋದಿಲ್ಲ ಅದರಲ್ಲಿ. ಈಗ ಎರೆ ಗೊಬ್ಬರವನ್ನು ಪ್ರತ್ಯೇಕಿಸುವುದು ಹೇಗೆ? ಅದಕ್ಕೆ ಪ್ರತ್ಯೇಕಿಸುವಂತ ಪ್ರಶ್ನೆಯೇ ಬರೋದಿಲ್ಲ. ಯಾಕಂದ್ರೆ ಹಾಕುವಂತ ಸೆಗಣಿ ಸ್ವಲ್ಪ ಸರಿ ಇರಬೇಕು. ಅಂದ್ರೆ ಅದರಲ್ಲಿ ಹುಲ್ಲು ಕಸಲಿದೆ ತೆಗಿಬೇಕು. ಖಾಲಿ ಸೆಗಣಿನ ನಾವು ಇವತ್ತು ಇದಕ್ಕೆ ಯಾವುದಕ್ಕೆ ಗ್ಯಾಸಿಗೆ ತುಂಬ ಅದೇ ರೀತಿಯಲ್ಲಿ ಕೊಂಡೋಗಿ ಹಾಕುದೆ. ಅದ್ರಲ್ಲಿ ಯಾವುದೇ ಕಸಗಳನ್ನ ಅಥವಾ ಯಾವುದೇ ಮಣ್ಣು ಬಂದ್ರೆ ಅಥವಾ ಎಲ್ಲಿಯಾದ್ರೂ ದನಗಳ ಬೇರೆ ಯಾವ್ದು ಹುಲ್ಲುಗಳು ಬಿದ್ದ ಅಂತೆಲ್ಲ ತೆಗೆದು ನಾವು ಸೆಗಣಿನ ಏನ್ ಅದಕ್ಕೆ ಕೆಲಸವೇ ಇಲ್ಲ. ತೆಗೆಯುವಂತದ್ದು ಅದು ರೆಡಿ ಆಗಿರ್ತದೆ, ತುಂಬಿಸಿ ಕೊಡುವಂತದ್ದು ಬೇರೆ ಏನಾದ್ರೆ. ಆದ್ರೆ ಅದರಲ್ಲಿ ಇನ್ನೊಂದು ಲಾಭ ಏನಾದ್ರು ಯಾರಾದ್ರೂ ಕೊಂಡೋದವನಿಗೆ ಪುನಃ ವರ್ಮಿ ತಯಾರು ಮಾಡ್ಲಿಕ್ಕೆ ಸಾಧ್ಯತೆಗಳು ಉಂಟು. ಅಂದ್ರೆ ಮೊಟ್ಟೆಲ್ ಅದರಲ್ಲಿ ಹೋಗ್ತದೆ, ನಾವು ಅದು ನೋಡುವಾಗಿಲ್ಲ ನಿಮಗೆ. ಹಾಗೆ ಈಗ ಒಂದು ಸರಿ ಎರೆ ಗೊಬ್ಬರ ತಯಾರಾದ ನಂತರ ಎರೆ ಗೊಬ್ಬರವನ್ನು ನೀವು ಪ್ರತ್ಯೇಕ ಮಾಡ್ತೀರಿ, ಅದರಲ್ಲಿ ಉಳಿಕೆ ಇರುವಂತಹ ಈ ಹುಳಗಳಾಗಬಹುದು ಮೊಟ್ಟೆಗಳಾಗಬಹುದು ಇದನ್ನ ಮುಂದುವರಿಸಬಹುದಾ ಹೇಗೆ? ಅದನ್ನ ಮುಂದುವರಿಸಿದ ಏನಂತ ಹೇಳಿದ್ರೆ ಸರ್, ಕೊನೆಗಾಗುವ ಏನಾಗ್ತದೆ ಅಂದ್ರೆ ಕಡಿಮೆ ಪಕ್ಷ ಒಂದು 1/2 ಫೀಟ್ ಆಳದಂಕೆ ಎಲ್ಲ ನಾವು ತೆಗಿತಾ ಬಂದ್ರೆ ಅದನ್ನ ತೆಗೆಯುವಾಗಿಲ್ಲ, ಅದನ್ನು ಉಳಿಸಬೇಕು. ಉಳಿಸಿದ ನಂತರ ಅದನ್ನು ಸರಿಯಾದ ಒಂದು ಈಗ ಬುಟ್ಟಿಗಳೆಲ್ಲ ಸಿಗ್ತದೆ, ಬುಟ್ಟಿಯಲ್ಲಿ ತುಂಬಿಸಿಡ್ಬೇಕು. ತುಂಬಿಸಿಟ್ಟ ನಂತರ ಪುನಃ ಅದು ಯಾವಾಗ ತುಂಬುತ್ತದೆ ಮತ್ತೆ ಇದನ್ನ ಇನ್ನೊಂದಕ್ಕೆ ಅದಕ್ಕೆ ನಾವೀಗೇನು ಆಲ್ರೆಡಿ ಒಂದು 3-4 ಟ್ಯಾಂಕ್ ಇದೆ ನಮ್ಮಲ್ಲಿ. ಅಂದ್ರೆ ಯಾವ ಟ್ಯಾಂಕ್ ಲೋಡ್ ಆಗ್ತಾ ಇರ್ತದೆ ನಾವು ಹಾಕ್ತಾ ಇರ್ತೇವೆ, ಅದು ಬದಲಾವಣೆ ಆಗ್ತಾ ಇರ್ತೇನೆ. ಒಂದು ನಾವು ರೆಡಿ ಬೇಕಾಗ್ತೇವೆ, ಯಾಕಂದ್ರೆ ಇಲ್ಲ ಅಂದ್ರೆ ಸಮಸ್ಯೆಗಳು ಬರೋದಿಲ್ಲ. ಈ ತುಂಬಿಸಿಟ್ಟಿರುವಂತ ಎರೆಹುಳುವನ್ನೇ ಎಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ಇಟ್ಟುಕೊಂಡ್ರೆ ಒಂದು ನಿಮಗೆ ಒಂದು ನಮಗೆ ಸಾಧಾರಣ ಮಟ್ಟಿಗೆ ಒಂದು 10 ತೊಡಗಿದಕ್ಕೆ ಟ್ಯಾಂಕ್ ಎಷ್ಟು ತುಂಬಿಸಬೇಕಾಗ್ತದೆ ಅಂತೇಳಿ ನೆನಪಿದ್ರೆ ಒಂದು ನಮಗೆ 2 ತಿಂಗಳ ಗ್ಯಾಪ್ ಅಲ್ಲಿ ಇಟ್ಟುಕೊಳ್ಳಿಕ್ಕಾಗ್ತದೆ. ಅದೇ ಇದನ್ನು ಹಾಳಾಗದ ಹಾಗೆ ಸ್ವಲ್ಪ ಸಾಯದ ಹಾಗೆ ಸ್ವಲ್ಪ ಜಾಗ್ರತೆ ಕೂಲ್ ಜಾಗದಲ್ಲಿ ಇಟ್ಟುಕೊಂಡು ಅದೇ ಎರೆಹುಳುವನ್ನು ಅದಕ್ಕೆ ಹಾಕ್ಲಿಕ್ಕಾಗ್ತದೆ ನಿಮಗೆ ಒಂದೇ ಟ್ಯಾಂಕ್ ಇದ್ರು ನಿಮಗೆ. ಎರೆ ಗೊಬ್ಬರ ಅಲ್ಲದೆ ಇನ್ನೊಂದು ಪ್ರಮುಖವಾದಂತಹ ವಿಷಯ ನೀವು ಮಾಡ್ತಾ ಇರುವಂತಹದ್ದು ಹೈಡ್ರೋಫೋನಿಕ್ಸ್ ಮೂಲಕ ನೀವು ಹಸಿರೆಲೆ ಮೇವನ್ನ ತಯಾರು ಮಾಡುವಂತಹದ್ದು, ಇದರ ಬಗ್ಗೆ ಹೇಳಿ ಸರ್. ಹೈಡ್ರೋಫೋನಿಕ್ಸ್ ಅಂತ ಹೇಳಿದ್ರೆ ಅದು ಅದಕ್ಕೆ ಯಾವುದೇ ರೀತಿ ನಾವು ಮಣ್ಣು ಉಪಯೋಗಿಸುವಂತದ್ದಲ್ಲ. ಈಗ ಅದೇಗಂತ ಹೇಳಿದ್ರೆ 1 ಕೆಜಿ ಜೋಳವನ್ನ ಅಥವಾ 1 ಕೆಜಿ ಏಕದಳ ಧಾನ್ಯ ದ್ವಿದಳ ಧಾನ್ಯ ಅಂತ ಹೇಳಿ ಎರಡು ಬರ್ತದೆ. ಏಕದಳ ಧಾನ್ಯ ಯಾವುದು, 1 ಕೆಜಿ ಜೋಳದಲ್ಲಿ ನಿಮಗೆ ಕೆಲವು ಹವಾಮಾನ ವ್ಯವಸ್ಥೆ ಅಲ್ಲಿ ಈಗ ಈ ಸಂದರ್ಭದಲ್ಲಿ ನಿಮಗೆ 1 ಕೆಜಿ ಜೋಳದಲ್ಲಿ ಕಡಿಮೆ ಪಕ್ಷ ನಿಮಗೊಂದು 5-6 ಕೆಜಿ ಹುಲ್ಲು ಬೇರೆ ಒಟ್ಟಿಗೆ ಬರುತ್ತದೆ. ಅದರ ಒಳಗಿರುವಂತಹ ಬೀಜ ಅದರೊಳಗೆ ಒಳಗಿರುತ್ತದೆ. ಈ ಎರಡನ್ನ ನಾವು ದನಗಳಿಗೆ ಹಾಕ್ಲಿಕ್ಕಾಗ್ತದೆ ಆ ರೀತಿಯಲ್ಲಿ ಮಾಡುವಂಥದ್ದು ಸರ್. ಮೂಲವು ಅದು ಮುಖ್ಯವಾಗಿ ಹೇಗಂತೇಳಿ, ಖಾಲಿ ನೀರಿನ ಸ್ಪ್ರೇಯಲ್ಲಿ 24 ಗಂಟೆ ಅಂದ್ರೆ 350 ದಿವಸ ಅದಕ್ಕೆ ನೀರು ಸ್ಪ್ರೇ ಆಗ್ತಾ ಇರ್ತದೆ. ಅಂದ್ರೆ ಈಗ ಬೇಸಿಗೆ ಕಾಲದಲ್ಲಿ ಆದ್ರೆ 3/4 ಗಂಟೆಗೊಮ್ಮೆ 5 ಸೆಕೆಂಡಿನ ನೀರು ಅದಕ್ಕೆ ಆಟೋಮೆಟಿಕ್ ಅದಕ್ಕೆ ಆಟೋಮೆಟಿಕ್ ಪಂಪ್ ಎಲ್ಲ ಇರುತ್ತೆ, ಮೆಷಿನ್ ಎಲ್ಲ ಇರ್ತದೆ, ನೀರು ಬೀಳುತ್ತಾ ಇರುತ್ತೆ, ನೀರು ಹಾಕ್ತಾ ಇರಬೇಕಾಗ್ತದೆ. ಅದು ಟ್ರೇ ಒಳಗೆ ಬೀಜವನ್ನು ಬಿತ್ತಿ ಅದರಲ್ಲಿ ಈ ಇದನ್ನು ತೆಗೆಯುವಂಥದ್ದು, ಹೈಡ್ರೋಫೋನಿಕ್ಸ್ ಹುಲ್ಲನ್ನು ತೆಗೆಯುವಂಥದ್ದು. ಬೇರು ಮತ್ತೆ ಹುಲ್ಲು ಎರಡು ಅದಕ್ಕೆ ಉಪಯೋಗಕ್ಕೆ ಬರುವಂಥದ್ದು, ಯಾವುದು ವೇಸ್ಟೇಜ್ಗಳು ಬರೋದಿಲ್ಲ ಅದಕ್ಕೂ ಮತ್ತೆ ಬಾಕಿ ಕೃಷಿಗೂ ಸಂಬಂಧಗಳು ಏನಿಲ್ಲ. ಅದ್ರಲ್ಲಿ ಏನು ವೇಸ್ಟ್ ಅಂದ್ರೆ ಏನು ಸಿಗುದಿಲ್ಲ ನಿಮಗೆ. ಆದ್ರೆ ನೀರು ಮಾತ್ರ ಸ್ವಲ್ಪ ಸಿಕ್ಕಿದೆಲ್ಲ ಹೊರಗೆ ಹೋದ್ರೆ ಅದ್ರಲ್ಲಿ ನಿಮಗೆ ಅದು ಬಹಳಷ್ಟು ಒಳ್ಳೆದಿರ್ತದೆ, ಯಾವ್ದಾದ್ರು ನಿಮಗೆ ಫಲ ವಸ್ತುಗಳಿಗೆ ತೋಟಕ್ಕೆ ಬಿಡಬಹುದು. ಈಗ ಹಸಿರು ಮೇವು ಜಮೀನಿನಲ್ಲಿ ಬೆಳೆಯುವುದಕ್ಕೂ ಇದಕ್ಕೂ ಏನು ವ್ಯತ್ಯಾಸ? ಅದು ಬಹಳಷ್ಟು ವ್ಯತ್ಯಾಸ ಇದೆ ಸರ್. ಹಸಿರು ಮೇವು ಜಮೀನಿನಲ್ಲಿ ಬೆಳೆಸಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಅದಕ್ಕೆ ನಾವು 3-4 ತಿಂಗಳು ಕಾಯಲೇಬೇಕು ಒಮ್ಮೆ ಕಟ್ ಮಾಡಿದ ನಂತರ. ಮತ್ತೆ ಅದಕ್ಕೆ ಇದಕ್ಕೆ ಹೇಗಂತ ಇದಾದ್ರೆ ನಿಮಗೆ ಖಾಲಿ 8 ದಿನದಲ್ಲಿ ನಿಮಗೆ 1 ಕೆಜಿ ಜೋಳವನ್ನು ನೀವು 5-6 ಕೆಜಿ ಮಾಡಿ ಕೊಡ್ತೀರಂತೆ. ಅದಕ್ಕಿಂತ ಇದು ಲಾಭವೇ ತಾನೆ. ಮತ್ತೆ ಈ ಕೆಲಸವೂ ಕಮ್ಮಿ ನಿಮಗೆ, ಯಾಕಂದ್ರೆ ಬೆಳಿಗ್ಗೆ ಒಮ್ಮೆ ಟ್ರೇಯಲ್ಲಿ ಹಾಕುವಂಥದ್ದು, ಸಾಯಂಕಾಲ ಟ್ರೈನಿಂದ ತೆಗೆಯುವಂಥದ್ದು, ಟ್ರೈನ್ ಒಳಗಿಡುವಂಥದ್ದು, ಮರು ದಿವಸ ಟ್ರೈ ಇದೇ ರೀತಿ ನಡೀತಾ ಇರುವಂಥದ್ದು ನಿಮಗೆ. ಬಹಳಷ್ಟು ಒಳ್ಳೆ ಕೃಷಿ. ಮತ್ತೆ ಅದರಲ್ಲಿ ಅದು ಬಹಳ ಈ ಮತ್ತೆ ಆ ಉತ್ಪತ್ತಿಗಿಂತ ಈ ಉತ್ಪತ್ತಿ ಸ್ವಲ್ಪ ಬೇಗ ಸಿಗ್ತದೆ ನಮಗೆ, ಸ್ವಲ್ಪ ಶ್ರಮ ಕಮ್ಮಿ ಸಿಗ್ತದೆ, ಸಮಯ ಕಮ್ಮಿ ಸಿಗ್ತದೆ ಅಂತ ಹೇಳುವಂತದ್ದು. ನಿರ್ದಿಷ್ಟವಾಗಿ ಇಂತಹ ತಳಿಯ ಜೋಳವೇ ಆಗಬೇಕು ಅಂತ ಏನಾದ್ರು ಉಂಟು, ಸ್ಥಳೀಯವಾಗಿ ಸಿಗ್ತದೆ ಅದು ಹೇಗಿದು? ಅದು ಜೋಳ ಅಂದ್ರೆ ನಿಮಗೆ ನಮಗೆ ಅಲ್ಲಿ ಮೆಕ್ಕೆಜೋಳ ಅಂತೇಳಿ ಬರ್ತದೆ, ಅದು ನಡೀತದೆ. ಮತ್ತೆ ಇನ್ನೊಂದು ಯಾವುದು ಅದು ನಡೀತದೆ ನಿಮಗೆ, ಅದು ಅಲ್ಲ ಜೋಳ ಮಾತ್ರ ಅಲ್ಲ, ನಿಮಗೆ ನಿಮಗೆ ಹುರುಳಿ ನಡೀತದೆ, ಮತ್ತೆ ನಿಮಗೆ ಸಾಧ್ಯ ಆದ್ರೆ ನಿಮಗೆ ಹೆಸರು ನಡೀತದೆ, ಉದ್ದು ನಡೀತದೆ, ಎಲ್ಲವೂ ನಡೀತದೆ. ನಿಮಗೆ ವಿಚಾರಗಳು ಏನಂತ ಹೇಳಿದ್ರೆ ನಿಮಗೆ ಯಾವುದೇ ಬೀಜಗಳನ್ನ ನಿಮಗೆ ಏಕದಳ ಧಾನ್ಯಗಳಲ್ಲಿ ಕೃಷಿ ಮಾಡಿ ನಿಮಗೆ ದನಗಳಿಗೆ ಕೊಡಬಹುದಾಗ್ತದೆ. ಅಜೋಲದ ಉಪಯೋಗದ ಬಗ್ಗೆ ಹೇಳಿ. ಅಜೋಳ ಸರ್ ನಿಮಗೆ ಈಗ ನಮಗೆ ಬಹಳಷ್ಟು ಸಮಸ್ಯೆಗಳು ಬರೋದೇನಂತ ಹೇಳಿದ್ರೆ ನಮಗೆ ಡಿಗ್ರಿ ಫ್ಯಾಟಿನ ಸಮಸ್ಯೆಗಳು. ಈ ಅಜೋಳ ಅಂತ ಹೇಳುವಂತದ್ದು ನಿಮಗೆ ಏನಂತ ನೀರಿನಲ್ಲಿ ಬೆಳೆಯುವಂತದ್ದು, ಹಸಿರು ಪಾಚಿ, ಪಾಚಿ ಅಂತೇಳಿ ಬರುದಿಲ್ಲ ಸರ್, ಅದೇ ರೀತಿ ಸಣ್ಣ ಹುಲ್ಲು ಅಂತ ಹೇಳ್ಬಹುದು ನಾವು ಅದನ್ನು. ಅದನ್ನು ಅಜೋಳವನ್ನು ದನಕ್ಕೆ ಹಾಕೋದ್ರಿಂದ ನಮಗೆ ಡಿಗ್ರಿ ಫ್ಯಾಟ್ ನಮ್ಗೆ ಒಳ್ಳೆದಿರುತ್ತದೆ. ಮತ್ತೆ ದನದ ಒಂದು ಮೈಕಟ್ಟು ಅಂದ್ರೆ ನೋಡೋಕೆ ಒಂದು ಚಂದ ಇರ್ತದೆ, ಲುಕ್ ಇರ್ತದೆ, ಆಕ್ಟಿವ್ ಇರ್ತದೆ. ಅದೇ ರೀತಿಯಲ್ಲಿ ಈ ಹೈಡ್ರೋಫೋನಿಕ್ಸ್ ಅಲ್ಲಿ ನಡೀತದೆ. ಅಜೋಳ ಬಹಳಷ್ಟು ಒಳ್ಳೇದು ದನಗಳಿಗೆ. ಒಮ್ಮೆ ತಯಾರು ಮಾಡಿ ಮತ್ತೆ ಒಬ್ಬ ಅಭ್ಯಾಸ ಪ್ರತಿಭೆ ಮಾಡಲೇಬೇಕು, ಮಾಡುವಂತ ಇಂಟ್ರೆಸ್ಟ್ ಇರ್ತದೆ ಅದು. ಅಜೋಳ ಬಾರಿ ಒಳ್ಳೇದು ಸರ್. ಅಶೋಕ್ ಕುಮಾರ್ ಅವರಿಂದ ಇನ್ನೊಂದು ಹೊಸದಾಗಿ ನೀವು ಸೇರ್ಪಡೆ ಮಾಡಿಕೊಂಡಿರುವಂತಹದ್ದು ಜೇನು ಕೃಷಿ, ಇದರ ಬಗ್ಗೆ ಹೇಳಿ ಸರ್. ಜೇನು ಕೃಷಿ ಅಂತ ಹೇಳಿದ್ರೆ ಇವತ್ತು ಎಲ್ಲಾ ಕಡೆ ಜೇನು ಕೃಷಿ ಆರಂಭ ಆಗಿದೆ ಸರ್. ನನ್ನ ಲೆಕ್ಕ ಪ್ರಕಾರ ಇದರಲ್ಲಿ ಮುಖ್ಯವಾಗಿ ಹೇಳುವಂತದ್ದು ನಮಗೆ ಶ್ರಮ ಇಲ್ಲ, ಮತ್ತೆ ಬಹಳಷ್ಟು ಹೊತ್ತು ಅದನ್ನು ತುಂಬ ಹೊತ್ತುಕೊಂಡೋಗಿ ನಾವು ಕಷ್ಟಪಟ್ಟು ಏನೋ ಅದರಲ್ಲಿ ಬಹಳಷ್ಟು ನಾವು ಅದರ ತಲೆಬಿಸಿ ಮಾಡುವಂತ ಕೆಲಸ ಇದೊಂದಲ್ಲ. ಮುಖ್ಯವಾಗಿ ಏನಂತೇಳಿ ಜೇನು ಕೃಷಿಯಲ್ಲಿ ಲಾಭ ಏನಂತೇಳಿ, ಒಂದನೇದಾಗಿ ಸರ್ ನನ್ನ ಕೃಷಿಗಳೆಲ್ಲ ಮೊದಲಿದ್ದಂತ 50% ಇವತ್ತು 100% ಬಂದಿದೆ ಅಂತ ಹೇಳ್ಬಹುದು. ನಾನೊಂದು ಉತ್ಪಾದನೆ ಜಾಸ್ತಿ ಆಗ್ತದೆ. ನಾನೊಂದು 1/4 ಎಕರೆ ಜಾಗದಲ್ಲಿ ಖಾಲಿ ಫಲವಸ್ತುಗಳನ್ನ ಮಾಡಿದ್ದೇನೆ ಸರ್. ನಿಮಗೆ ಅದೀಗ ಹೊಸ ಹೊಸ ವಿಧದ ಈ ಹಣ್ಣಿನ ಗಿಡಗಳು ಅಂದ್ರೆ ನಿಮಗೆ ರಂಬುಟನ್ ಹೇಳುತ್ತಾರೆ, ಮತ್ತೆ ಈ ಬೆಂಬುಳಿ ಇಂಥದೆಲ್ಲ ಹಾಕಿದ್ದೇನೆ ಸರ್. ಎಲ್ಲದರಲ್ಲೂ ಅದು ಫಲ ನೋಡುವಾಗ, ಮತ್ತೆ ಈಗ ಬಹಳಷ್ಟು ವಿಚಿತ್ರ, ಈಗ ಮೊನ್ನೆ ಮೊನ್ನೆಯಿಂದ ಸ್ಟಾರ್ಟ್ ಆಗಿರೋದು ಈ ಪನ್ನೇರಳೆ ಇಂಥದ್ದೆಲ್ಲ ಉಂಟು, ಅದನ್ನು 3-4 ವರ್ಷ ಅದೆಲ್ಲ ಇವತ್ತು ಹೋಗಿದೆ ಸರ್. ಎಲ್ಲ ನೊಣಗಳು ಹಾರಾಡುತ್ತದೆ, ಎಲ್ಲ ಮನೆ ಕಡೆ ಎಲ್ಲ ನೊಣಗಳೇ ಇರ್ತದೆ. ಬಹಳಷ್ಟು ಒಳ್ಳೆ ಸರ್ ಜೇನು ಸಾಕೋದ್ರಿಂದ, ಜೇನು ತುಪ್ಪ ಬರ್ತದೆ, ಅದೊಂದು ಬಿಸ್ನೆಸ್ ನಡೀತದೆ. ನಿಮಗೆ ನಮ್ಮ ಮನೆ ಕಡೆ ಇರುವಂತ ಎಲ್ಲ ನಿಮಗೆ ಹಸಿರೆಲೆಗಳು ಅದು ಇನ್ನೂ ಹಸಿರಸಿರಾಗುವಂತ ವ್ಯವಸ್ಥೆಗೆ ಬರುತ್ತೆ. ಇದು 2 ಲಾಭ ಇದರಲ್ಲೇ ಇದೆ. ಮತ್ತೆ ಜೇನು ಕೃಷಿ ಅಂದ್ರೆ ಸರ್ ನಾನು ಸುಮಾರು ಒಂದು 80 ಸ್ವಂತ ಪೆಟ್ಟಿಗೆ ಇಟ್ಟುಕೊಂಡಿದ್ದೇನೆ. ಒಂದು 160 ಪೆಟ್ಟಿಗೆ ಅಸಿಸ್ಟೆಂಟ್ ಆಗಿ ನನ್ನೊಟ್ಟಿಗೆ ಇದ್ದವರೆಲ್ಲ ಇದೆ. ಅಂದ್ರೆ ನಂದೇ ಅದು, ಅವರೇ ನೋಡಿಕೊಳ್ಳುತ್ತಾ ಇದ್ದಾರೆ, 80 ನಾನೇ ಮಾಡ್ತಾ ಇದ್ದೇನೆ ಸರ್. ಜೇನು ಕೃಷಿಯಲ್ಲಿ ನಿಮಗೆ ನಾನು ಪಡ್ಕೊಂಡಂತ ಲಾಭವನ್ನ ಅದು ಏನಂತ ಹೇಳಿದ್ರೆ ದೇಹದ ಆರೋಗ್ಯದೊಟ್ಟಿಗೆ ವ್ಯವಹಾರ ಕ್ಷೇತ್ರದಲ್ಲೂ ಬಹಳಷ್ಟು ಉತ್ತಮ. ಅದು ನಿಮಗೆ ಎಲ್ಲ ಕ್ಷೇತ್ರದಲ್ಲೂ ಅದು ನಿಮಗೆ ಇವತ್ತು ಅಗತ್ಯ ಇದೆ ಅಂತ ಹೇಳುವಂತ ಮಟ್ಟ ಕೇಳಿದ್ದೆ. ನಿಮಗೆ ಖಾಲಿ ಮನೆಯಲ್ಲಿ 3 ಜಾಗ ಇದ್ದವ ಕೂಡ ಒಂದು 2 ಪೆಟ್ಟಿಕೊಂಡೋಗಿ ಸಾಕುವಂತ ವ್ಯವಸ್ಥೆಗೆ ಬಂದಿದ್ದಾನೆ. ಬಹಳಷ್ಟು ಒಳ್ಳೆ ವ್ಯವಸ್ಥೆ ಸರ್ ಅದು. ನಿಮಗೆ ಈ ಪೆಟ್ಟಿಗೆ ಜೇನು ಹುಳಗಳ ಒಂದು ಕೆಟ್ಟ ಸ್ವಭಾವ ಅಂತಂದ್ರೆ ಪರಾರಿ ಆಗುವಂತಹದ್ದು, ಇದರ ನಿರ್ವಹಣೆ ಹೇಗೆ ಸರ್? ಯಾವಾಗಲೂ ಒಕ್ಕಲು ಪರಾರಿ ಆಗುವಂತ ಉದ್ದೇಶ ಒಂದೇ ಸರ್. ನಿಜವಾಗಿ ಏನಂತ ಹೇಳಿದ್ರೆ ನಾವು ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಯಾವುದೇ ಸಂದರ್ಭದಲ್ಲಿ ಪೆಟ್ಟಿಗೆಯನ್ನು ತೆರೆಯಿದ್ರೆ 15 ದಿವಸಕ್ಕೊಮ್ಮೆ ಮಾತ್ರ ಪೆಟ್ಟಿಗೆ ತೆರೀಬೇಕಾಗ್ತದೆ. ಅದರಡಿಯಲ್ಲಿ ನಾವು ಯಾರಿಗಾದ್ರೂ ಟ್ರೈನಿಂಗ್ ಕೊಡ್ಲಿಕ್ಕೆ ಅದಕ್ಕೆ ಓಪನ್ ಮಾಡಿದ್ರೆ ಅದು ಪರಾರಿ ಆಗುವಂಥದ್ದು ಜಾಸ್ತಿ ಒಂದು. ಮತ್ತೆ ಎರಡನೇದಾಗಿ ಏನಂತ ಹೇಳಿದ್ರೆ ನಾವು ಅದರ ಒಂದು ಯಾವುದು ಫ್ಯಾಮಿಲಿ ಒಂದು ಸಂಸಾರ ಹೇಗಿದೆ ಅಂತೇಳಿ ನೋಡಿಕೊಳ್ಳುವಂಥದ್ದು. ನಾವು ಸೆಪ್ಟೆಂಬರ್ ಅಕ್ಟೋಬರ್ ಎಂಡ್ ಆಗುವಾಗ ಫುಲ್ ಅದನ್ನ ಸೆಟ್ ಮಾಡಿ ಇಡ, ಮತ್ತೆ ಪಾಲ್ ಮಾಡುವಂಥದ್ದು ಎತ್ತಿ ನೋಡುವಂಥದ್ದು ಇಲ್ಲ, ಪರಾರಿ ಆಗುವಂಥದ್ದು ಜಾಸ್ತಿ. ಮತ್ತೆ ಯಾವತ್ತೂ ಜೇನು ನೊಣಗಳು ಪರಾರಿ ಆಗುವುದೇ ಇಲ್ಲ. ಅದಾಗುವಂತ ಕಾರಣ ಒಂದಾದ್ರಲ್ಲಿ ಏನಾದರೂ ಅದರ ಶತ್ರುಗಳ ವ್ಯವಹಾರ ಇಲ್ಲ, ಅದ್ರ ಒಳಗಿನ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆ ಇರ ಶತ್ರುಗಳ ವ್ಯವಹಾರ ನಾವು ಅದನ್ನ ನೋಡಿಕೊಳ್ಳಬೇಕಾಗ್ತಲ್ಲ ಸರ್ ಮೊದಲೇ. ಅದ್ರ ಒಳಗಡೆ ಏನಾದ್ರೂ ಒಂದು ಸಮಸ್ಯೆ ಇದ್ರೆ ಮಾತ್ರ ಪರಾರಿ ಆಗ್ತದಲ್ಲದೆ ಅದು ಬಹಳಷ್ಟೊಂದು ವಿಶಿಷ್ಟ ಜೀವಿ ಸರ್. ಅಂದ್ರೆ ಒಂದು ಮೊಟ್ಟೆ ಇದೆ ಅಂತ ಹೇಳಿದ್ರೆ ಕಡ್ಡಿ ಮೊಟ್ಟೆಗೆ 23 ದಿವಸ ಬೇಕಾಗ್ತದೆ ಸರ್. ಒಂದು 100 ಮೊಟ್ಟೆ ಇದೆ ಅಂದ್ರೆ ಅದು ಇವತ್ತು ಓಡುತ್ತೆ ಅಂತ ಲೆಕ್ಕ ಹಾಕಿದ್ರೆ ಅದು 1 ಬಿಟ್ಟೆ ಓಡುವಂತದ್ದು, ಅದಕ್ಕೆ ಮುಂಚೆ ಓಡುವುದೇ ಇಲ್ಲ. ಇದು ಪೂರ್ವ ತಯಾರಿ ಮಾಡಿಕೊಳ್ಳುತ್ತೆ. ಇವತ್ತು ಏನೋ ಉಪದ್ರೆ ಆಗಿದೆ, ತೊಂದರೆ ಆಗಿದೆ ಅಂತ ಹೇಳಿಕೊಳ್ಳಿ, ಏನಾಗುತ್ತೆ ಅಂದ್ರೆ ಅದು ಒಂದು 25 ದಿವಸ ನಂತರ ಓಡುವಂಥದ್ದು. ಆ ದಿವಸ ಅದು ಓಡುವುದೇ ಇಲ್ಲ. ನಿಮಗೆ ಅದು ಓಡಬೇಕಿದ್ರೆ ಅದೇ ಶತ್ರುಗಳ ಮೇಲೆ ಮಾತ್ರ ಓಡುತ್ತೇವೆ, ಅದು ಅದರಷ್ಟು ಗೆದ್ದು ಓಡುವಂತ ವ್ಯವಸ್ಥೆಗಳೇ ಇಲ್ಲ, ಪರಾರಿ ಆಗುವುದೇ ಇಲ್ಲ ನಿಮಗೆ. ಆಮೇಲೆ ಈಗ ಜೇನು ಸಾಕಣೆಯಲ್ಲಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಪಡಿಬೇಕಿದ್ರೆ ಸೂಕ್ಷ್ಮ ವಿಚಾರಗಳು ಏನೇನು ಸರ್? ಸೂಕ್ಷ್ಮ ವಿಚಾರ ಅಂದ್ರೆ ಒಂದನೇದಾಗಿ ಮುಖ್ಯವಾಗಿ ಬೇಕಾದ ಏನಂದ್ರೆ ನಮಗೆ ಒಂದು ಸಮಯ ಬೇಕಾಗಿರುವಂತದ್ದು. ಕಡೆ ಪಕ್ಷ ಒಂದು 100 ಪೆಟ್ಟಿಗೆ ಒಬ್ಬ ಮ್ಯಾನೇಜ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಇಡೀ ವರ್ಷದಲ್ಲಿ ಅಂದ್ರೆ ಒಂದು 8 ದಿನದ ಕೆಲಸ ಅಂತ ಹೇಳು, 24 ಗಂಟೆಗಳಕ್ಕೆ 8 ದಿನ ಮಾತ್ರ ಮುಗಿಯುವಂತದ್ದು ಅವನಿಗೆ. ಮುಖ್ಯವಾಗಿ ಅದಕ್ಕೆ ಒಂದು ಟೈಮ್ ಟೇಬಲ್ ಮಾಡಿಕೊಳ್ಬೇಕು, ಈ ವಾರದಲ್ಲಿ ಇಂಥ ದಿವಸ ಮಾತ್ರ ನಾನು ಜೇನು ಪೆಟ್ಟಿಗೆ ಹತ್ರ ಹೋಗ್ತೇನೆ ಅಂತ ಹೇಳಿ ಒಂದು. ಅಂದ್ರೆ ಯಾವಾಗ್ಲೂ ಇರೋದಿಲ್ಲ, ಕೆಲಸ ಅಂದ್ರೆ ಬದಲಾವಣೆ ಇರ್ತದೆ. ನಿಮಗೆ

ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಮತ್ತು ನೀರು ವಸಿಯುವಿಕೆಯ ಪ್ರಮಾಣ ಹೆಚ್ಚಾಗ್ತದೆ. ಭೂಮಿ ಕ್ಷಾರವಾಗಿದ್ದರೆ ಇಂತಹ ಜಮೀನಿನಲ್ಲಿಯ ಬೆಳೆಗಳ ಬೆಳವಣಿಗೆಗೆ ಧಕ್ಕೆ ತರುವ ಲವಣಗಳು ಆಳಕ್ಕೆ ಬೆಸೆದು ಹೋಗುವುದರಿಂದ ಮಣ್ಣಿನ ಗುಣಧರ್ಮ ಸುಧಾರಿಸುತ್ತದೆ. ಹಸಿರಿಲೆ ಗೊಬ್ಬರದ ಬೆಳೆಯನ್ನು ಬೆಳೆಯುವುದರಿಂದ ಸೂಕ್ಷ್ಮಾಣು ಜೀವಿಗಳಿಗೆ ಸಾವಯವ ಪದಾರ್ಥವು ಆಹಾರವಾಗಿ ದೊರೆಯುವುದರಿಂದ ಅವುಗಳ ಸಂಖ್ಯೆ ಮತ್ತು ಚಟುವಟಿಕೆ ಹೆಚ್ಚಾಗ್ತದೆ. ಇದು ಕೇವಲ ಸಾವಯವ ಪದಾರ್ಥಗಳನ್ನು ಕಳುಹಿಸುವ ಸೂಕ್ಷ್ಮಾಣು ಜೀವಿಗಳಿಗೆ ಮಾತ್ರ ಸೀಮಿತವಾಗಿರದೆ ಸಾರ್ವಜನಿಕ ಸ್ಥಿರೀಕರಿಸುವ ಅಜಟೋ ಬ್ಯಾಕ್ಟೀರಿಯಾದಂತಹ ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆಯನ್ನು ವೃದ್ಧಿಸುವಲ್ಲಿಯೂ ಕೂಡ ನೆರವಾಗ್ತವೆ. ಬೇರು ಜಂತುಹುಳ ರೋಗವನ್ನು ಹಸಿರಿಲೆ ಗೊಬ್ಬರ ಬಳಸುವುದರಿಂದ ನಿಯಂತ್ರಿಸಬಹುದು. ಹಸಿರಿಲೆ ಗೊಬ್ಬರಕ್ಕಾಗಿ ಬೆಳೆಯುವ ಬೆಳೆಗಳು ಸಾಮಾನ್ಯವಾಗಿ ಕಠಿಣತೆಯನ್ನು ಹೊಂದಿರುವುದರಿಂದ ಇವು ಶೀಘ್ರವಾಗಿ ಬೆಳೆದು ಕಳೆಗಳನ್ನು ನಿಯಂತ್ರಿಸುವಲ್ಲಿ ಸಹಕರಿಸುತ್ತವೆ. ಹಾಗೆ ಹಸಿರಿಲೆ ಗೊಬ್ಬರದ ಬೆಳೆಗಳು ಭೂಮಿಯ ಮೇಲ್ಪದರಿನ ಮಣ್ಣನ್ನು ಮಳೆಯ ನೀರಿನ ಹೊಡೆತದಿಂದ ರಕ್ಷಿಸುವುದೇ ಅಲ್ಲದೆ ಬಿದ್ದ ನೀರಿನ ಹರಿವಿಕೆಯ ಪ್ರಮಾಣವನ್ನು ನಿಯಂತ್ರಿಸಿ ಮಣ್ಣಿನ ಸವಕಳಿಯನ್ನು ಹತೋಟಿ ಮಾಡುತ್ತದೆ. ಇದರಿಂದ ಮಳೆ ನೀರು ಬಿದ್ದ ಸ್ಥಳದಲ್ಲಿಯೇ ಹೆಚ್ಚು ಹೊತ್ತು ಇಂಗುವುದಕ್ಕೆ ಸಹಾಯವಾಗುವುದರಿಂದ ನೀರು ಪೋಲಾಗುವುದನ್ನು ತಪ್ಪಿಸಬಹುದು. ಹಾಗೆಯೇ ಮಣ್ಣಿನ ರಚನೆಯೂ ಕೂಡ ಸುಧಾರಿಸುತ್ತದೆ. ಹಸಿರಿಲೆ ಗೊಬ್ಬರ ಇನ್ನುಳಿದ ಸಾವಯವ ಗೊಬ್ಬರಗಳಿಗಿಂತ ಕಡಿಮೆ ಖರ್ಚಿನದ್ದಾಗಿದೆ. ಹೊಲದಲ್ಲಿಯೇ ಹಸಿರು ಗೊಬ್ಬರವನ್ನು ಉತ್ಪಾದಿಸುವುದರಿಂದ ಇದನ್ನು ಬೇರೆಡೆಯಿಂದ ಸಂಗ್ರಹಿಸಿ ತರುವುದಕ್ಕೆ ಆಗಬಹುದಾದಂತಹ ಸಾಗಾಣಿಕೆ ಖರ್ಚನ್ನು ಕೂಡ ಕಡಿಮೆ ಮಾಡಬಹುದು. ಕೃಷಿ ಮಾಹಿತಿ ಪ್ರಸಾರವಾಯಿತು. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಕೃಷಿ ಉತ್ಪನ್ನಗಳ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 47,000 52,000 ರೂಪಾಯಿಗಳು, ಹೊಸ ಅಡಿಕೆ 38,000 45,000 ರೂಪಾಯಿಗಳು, ಕೋಕಾ 25,000 35,000 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 7,500 11,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 18,000 20,000 ರೂಪಾಯಿಗಳು, ತೆಂಗಿನಕಾಯಿ 2ನೇ ವರ್ಗ 10,000 16,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,600 3,000 ರೂಪಾಯಿಗಳು, ಕಟ್ಟಾ ಸಾಂಬಾರ್ 2,600 2,850 ರೂಪಾಯಿಗಳು, IR8 2,550 2,850 ರೂಪಾಯಿಗಳು, ಭತ್ತ ಆಮದು 1,700 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 4,100 ರೂಪಾಯಿಗಳು, ಕೆಂಪು ಬೆಲ್ಲ 3,600 3,800 ರೂಪಾಯಿಗಳು, ಕಪ್ಪು ಬೆಲ್ಲ 3,900 4,000 ರೂಪಾಯಿಗಳು, ಮೆಣಸು ಆಮದು ಕ್ವಿಂಟಾಲಿಗೆ 14,500 19,000 ರೂಪಾಯಿಗಳು, ಕಾಳು ಮೆಣಸು ಕ್ವಿಂಟಾಲಿಗೆ 40,000 47,000 ರೂಪಾಯಿಗಳು, ಕಚ್ಚಾ ಗೇರುಬೀಜ 8,300 10,500 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,600 2,300 ರೂಪಾಯಿಗಳು, ಕದಳಿ ಬಾಳೆ 1,800 2,200 ರೂಪಾಯಿಗಳು, ಗಾಳಿ 1,600 2,000 ರೂಪಾಯಿಗಳು, ನೇಂದ್ರ ಬಾಳೆ ಪ್ರತಿ ಕ್ವಿಂಟಾಲಿಗೆ 2,600 3,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಕೃಷಿ ಉತ್ಪನ್ನಗಳ ಇಂದಿನ ಧಾರಣೆಗಳು. ಇದರೊಂದಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇನ್ನು ನಮ್ಮ ನಿಮ್ಮ ಭೇಟಿ ನಾಳೆ ಸಾಯಂಕಾಲ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ. ಕೇಳುಗರೆ, ನಾಳೆ ಸಂಜೆಯ 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಗೇರಿನ ತಿರುಳು ತಿಳಿವು ಸಮಗ್ರ ಗೇರು ಕೃಷಿ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸರಣಿ ಕಾರ್ಯಕ್ರಮದ ಉದ್ದೇಶ ಕುರಿತು ಪುತ್ತೂರು ಗೇರು ಸಂಶೋಧನಾ ನಿರ್ದೇಶನಾಲಯದ ಮುಖ್ಯಸ್ಥ ಮತ್ತು ಪ್ರಧಾನ ವಿಜ್ಞಾನಿ ಡಾ ಟಿಎನ್ ರವಿಪ್ರಸಾದ್ ಅವರೊಂದಿಗೆ ಸಂದರ್ಶನ, ಬಳಿಕ ಗೇರು ತಳಿಗಳು ಮತ್ತು ಅವುಗಳ ವೈಶಿಷ್ಟ್ಯ ಈ ಕುರಿತು ವಿಜ್ಞಾನಿ ಡಾ ಈರದಾಸಪ್ಪ ಅವರೊಂದಿಗೆ ಸಂದರ್ಶನ. ಇವನ್ನೆಲ್ಲ ಕೇಳಬಹುದು. ಆಕಾಶವಾಣಿ.